ಮನುಕುಲದ ಆಹಾರ ಅಗತ್ಯವನ್ನು ನೀಗಿಸುತ್ತಿರುವುದು ಮಣ್ಣು. ಮಣ್ಣು ಜೀವ ವೈವಿಧ್ಯದಲ್ಲಿ ವಹಿಸಿದ ಮಹತ್ವದ ಪಾತ್ರವನ್ನು ನಾವು ಇವತ್ತು ಗಮನಿಸಬೇಕಾಗ್ತದೆ. ನಾವೆಲ್ಲರೂ ಸಹ ಮಣ್ಣಿನ ಸಂರಕ್ಷಣೆಯತ್ತ ಹೆಜ್ಜೆ ಆಗಲೇಬೇಕಾಗ್ತದೆ. ಸಸ್ಯಗಳ ಸರ್ವತೋಮುಖ ಬೆಳವಣಿಗೆಗಾಗಿ ಸಮತೋಲನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸುವುದು ಅತಿ ಮುಖ್ಯವಾಗಿದೆ. ಮುಖ್ಯ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ಬೆಳೆಗಳಿಗೆ ಪೂರೈಸುವುದು ಅತಿ ಮಹತ್ವವಾಗಿದೆ. ಈಗ ಮಣ್ಣು ಪರೀಕ್ಷೆಯನ್ನ ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಾ? ಮಣ್ಣಿನ ಪರೀಕ್ಷೆ ಒಂದು ಮಾದರಿಯನ್ನ ಸಂಗ್ರಹಿಸುವುದಕ್ಕೆ ಕಟಾವಾದ ನಂತರ ಸಮಯ ಒಳ್ಳೆಯದ್ದು. ಜಮೀನಿನಲ್ಲಿ ಮಣ್ಣು ಮಾದರಿಗಳನ್ನ ಗೊಬ್ಬರ ಹಾಕಿದ 3 ತಿಂಗಳಾದ ಮೇಲೆ ಯಾವ ಕಾಲದಲ್ಲಾದರೂ ನಾವು ಕೂಡ ಅದನ್ನ ತೆಗಿಬಹುದಂತಕ್ಕಂಥದ್ದು. ಈಗ ಮಣ್ಣಿನ ಮಾದರಿಯನ್ನ ತೆಗೆಯುವ ಒಂದು ವಿಧಾನದ ಬಗ್ಗೆ ಹೇಳಿ. ಸರ್, ನೀವು ಬಹಳ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಉಪಯುಕ್ತವಾದ ಒಂದು ಮಾಹಿತಿ ಆಗ್ತದೆ. ಮೊದಲನೇದಾಗಿ ಮಣ್ಣಿನ ಮಾದರಿ ತೆಗೆಯೋದಕ್ಕಿಂತ ಮುಂಚೆ ಒಂದು ಬಾರಿ ತುಂಬಾ ನಾವು ತಿರುಗಾಡಿ ಭೂಮಿಯ ಸಾಮಾನ್ಯ ಗುಣಧರ್ಮಗಳನ್ನ ನಾವು ಮೊದಲು ತಿಳ್ಕೋಬೇಕಾಗ್ತದೆ. ಭೂಮಿಯ ಇಳಿಜಾರು, ಭೂಮಿಯ ಬಣ್ಣ, ಸವಳು ಜವಳು ಹಾಗೆ ಇತ್ಯಾದಿಗಳನ್ನ ಗಣನೆಗೆ ತೆಗೆದುಕೊಂಡು ಒಂದೇ ತರನಾಗಿ ಇರುವ ಭೂಭಾಗಗಳನ್ನು ಬೇರೆ ಬೇರೆ ಉಪಭಾಗಗಳಾಗಿ ವಿಂಗಡಿಸಬೇಕಾಗ್ತದೆ. ಸರ್, ಈ ಉಪಭಾಗಗಳಿಂದ ಬೇರೆ ಬೇರೆಯಾಗಿ ಈ ಒಂದು ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಹಾಗೇನೆ ಈ ಒಂದು ಪ್ರತಿಯೊಂದು ಉಪಭಾಗಗಳನ್ನು ಸುಮಾರು 8-10 ಸ್ಥಳಗಳನ್ನು ನಾವು ಗುರುತಿಸಬೇಕಾಗ್ತದೆ. ಈ ಎಲ್ಲಾ ಸ್ಥಳಗಳಲ್ಲಿ ವಿ ಆಕಾರದ 15-20 ಅಥವಾ 30 cm ವರೆಗಿನ ನೆಲವನ್ನು ತೆಗೆದು ಮೇಲಿನಿಂದ ಕೆಳಗಿನವರೆಗೆ ಬರುವ ಸುಮಾರು 1 inch ದಪ್ಪದ ಮಣ್ಣನ್ನು ನಾವು ಸಂಗ್ರಹಿಸಬೇಕಾಗ್ತದೆ. ಹಾಗೇನೆ ಇದೇ ರೀತಿ ಎಲ್ಲಾ 8-10 ಸ್ಥಳಗಳಿಂದ ಈ ಒಂದು ಮಣ್ಣನ್ನು ತೆಗೆದು ಅಗಲವಾದ ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹಾಕಬೇಕು. ಅದರಲ್ಲಿರುವ ಎಲ್ಲ ಕಸ ಕಡ್ಡಿ ಹರಳುಗಳನ್ನು ಆರಿಸಿ ತೆಗೆದು ಹಾಕಬೇಕು ನಾವು. ನಂತರ ಈ ಎಲ್ಲ ಮಣ್ಣನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಹಾಳೆಯ ಮೇಲೆ ಹರಡಬೇಕು. ಇದರಲ್ಲಿ ಅಡ್ಡಗಾಲಾಗಿ 2 ಗೆರೆಗಳನ್ನು ಹಾಕಿ ಸಮನಾದ 4 ಭಾಗಗಳನ್ನಾಗಿ ನಾವು ಮಾಡಬೇಕಾಗ್ತದೆ. ಎದುರು ಬದುರು ಇರುವ 2 ಭಾಗಗಳನ್ನು ಚೆಲ್ಲಬೇಕು ಹಾಗೂ ಉಳಿದ 2 ಭಾಗಗಳನ್ನು ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡಿ ಹಾಗೆ ಮಾಡಬೇಕು. ಇದೇ ರೀತಿ ಮಾಡ್ತಾ ಹೋಗಿ ಸುಮಾರು 0.5-1 kg ಮಣ್ಣು ಉಳುಮೆವರೆಗೆ ಮಾಡಬೇಕಾಗ್ತದೆ. ಈ ಮಣ್ಣನ್ನು ಪಾಲಿಪಿನ್ ಚೀಲದಲ್ಲಿ ಅಥವಾ ಹೊಸ ಬಟ್ಟೆಯ ಚೀಲದಲ್ಲಿ ಹಾಕಬೇಕು. ಮಣ್ಣಿನ ಮಾದರಿ ಶೇಖರಿಸಿ ಆದ ನಂತರ ಲೇಬಲ್ ಮಾಡಬೇಕು. ಇದರಲ್ಲಿ ಈ ಒಂದು ರೈತನ ಹೆಸರು, ವಿಳಾಸ, ಸರ್ವೆ ನಂಬರ್, ದಿನಾಂಕ, ಈ ಮೊದಲು ಬೆಳೆದ ಬೆಳೆಗಳ ಹಾಗೂ ಗೊಬ್ಬರ ಹಾಕಿದ ವಿವರಗಳನ್ನು ನಾವು ಇಲ್ಲಿ ನಮೂದಿಸಬೇಕಾಗ್ತದೆ ಮತ್ತು ಮಣ್ಣು ಪರೀಕ್ಷೆ ಪ್ರಯೋಗಾಲಯಕ್ಕೆ ಕಳಿಸಿಕೊಡಬೇಕಾಗ್ತದೆ. ಸರ್, ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಪ್ರಮಾಣವನ್ನು ಶಿಫಾರಸು ಮಾಡುತ್ತಾರೆ. ಈ ಒಂದು ಮಣ್ಣು ಮಾದರಿ ತೆಗೆಯುವ ಈ ಒಂದು ವಿಧಾನ ಆಗಿರ್ತದೆ ಸರ್. ಇದು ಈ ಮಣ್ಣು ಪರೀಕ್ಷೆಯಿಂದ ಏನು ಅನುಕೂಲ ಅಂತ ಹೇಳ್ತೀರಾ ನಮ್ಮ ಕೃಷಿಕರಿಗೆ? ಮಣ್ಣು ಪರೀಕ್ಷೆಯಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಗುಣಧರ್ಮಗಳು ಹಾಗೂ ಫಲವತ್ತತೆಗಳನ್ನು ನಾವು ತಿಳಿಸಬಹುದು. ಹಾಗೆಯೇ ಅನಾವಶ್ಯಕವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಬಳಕೆವನ್ನು ನಾವು ಖರ್ಚು ತಪ್ಪಿಸಬಹುದು. ಹಾಗೆಯೇ ಫಲವತ್ತತೆಯ ಅಸಮತೋಲನವನ್ನು ನಾವು ನಿವಾರಿಸಬಹುದು ಅಂತಕ್ಕಂಥದ್ದು ಮಾತಾಡ್ತೀವಿ. ಒಳ್ಳೆಯದು ಸುದೀಪ್ ಅವರೇ, ಇಲ್ಲೇ ತನಕ ಈ ಒಂದು ಮಣ್ಣು ಪರೀಕ್ಷೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈಗ ಸಾವಯವ ಕೃಷಿಯ ಮಹತ್ವ ಕುರಿತು ಮಾನಸ ಮತ್ತು ಗೌತಮ್ ಅವರಿಂದ ಸಾಕಷ್ಟು ಅವರ ಒಂದು ಅನಿಸಿಕೆಗಳನ್ನು ತಿಳಿದುಕೊಳ್ಳೋಣ. ಮಾನಸ ಹಾಗೂ ಗೌತಮ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಗೌತಮ್ ಅವರೇ ಹೇಳಿ, ಈ ಸಾವಯವ ಕೃಷಿ ಅಂದ್ರೆ ಏನು, ಇವತ್ತು ಯಾಕೆ ಇದು ಅನಿವಾರ್ಯ ಅಂತ ಹೇಳ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್, ಸಾವಯವ ಕೃಷಿಯು ಬೆಳೆಗಳನ್ನು ಬೆಳೆಯಲು ಸಾವಯವ ಗೊಬ್ಬರ, ಕಾಂಪೋಸ್ಟ್ ಮತ್ತು ಜೈವಿಕ ಗೊಬ್ಬರಗಳಂತಹ ನೈಸರ್ಗಿಕ ಗೊಬ್ಬರಗಳನ್ನು ಬಳಸುವ ಕೃಷಿ ವಿಧಾನವಾಗಿದೆ. ಇದನ್ನು ಹಸಿರು ಕೃಷಿ, ಪರಿಸರ ಕೃಷಿ, ಜೈವಿಕ ಕೃಷಿ ಎಂದು ಕರೆಯುತ್ತಾರೆ. ಇದನ್ನ ನಾವು ಸಾವಯವ ಕೃಷಿ ಅಂತ ಹೇಳಿ ಕರಿತೇವೆ. ಹಾಗಾದರೆ ಸಾವಯವ ಕೃಷಿಯ ಉದ್ದೇಶಗಳು ಏನಂತ ಹೇಳಿದ್ರೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಮತ್ತು ಪರಿಸರವನ್ನು ಸಂರಕ್ಷಿಸುವುದು ಇದರ ಮುಖ್ಯ ಅಂಶವಾಗಿದೆ. ಸಾವಯವ ಕೃಷಿಯಲ್ಲಿ 2 ರೀತಿಯಲ್ಲಿ ವಿಧಗಳಿವೆ. ಮೊದಲನೇದಾಗಿ ಶುದ್ಧ ಸಾವಯವ ಕೃಷಿ ಅಂತ ಹೇಳಿ, ಎರಡನೇದಾಗಿ ಸಮಗ್ರ ಸಾವಯವ ಕೃಷಿ ಅಂತ ಹೇಳಿ. ಮೊದಲನೇದಾಗಿ ಶುದ್ಧ ಸಾವಯವ ಕೃಷಿ ಏನಪ್ಪ ಅಂತ ಹೇಳಿದ್ರೆ, ಶುದ್ಧ ಸಾವಯವ ಕೃಷಿಯು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳಂತಹ ಅಜೈವಿಕ ಕೃಷಿ ಒಳಹರಿವಿನ ಬಳಕೆಯನ್ನು ಸಂಪೂರ್ಣವಾಗಿ ತಪ್ಪಿಸುತ್ತದೆ ಮತ್ತು ಸಾವಯವ ಗೊಬ್ಬರ ಜೈವಿಕ ಕೀಟನಾಶಕಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುವತ್ತ ಗಮನ ಹರಿಸುತ್ತದೆ. ಎರಡನೆಯದಾಗಿ ಸಮಗ್ರ ಸಾವಯವ ಕೃಷಿ, ಇದು ಅವರ್ತಕ ಮತ್ತು ಶೂನ್ಯ ತ್ಯಾಜ್ಯ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಒಂದು ವಿಧಾನದಿಂದ ಉತ್ಪತ್ತಿಯಾಗುವ ತ್ಯಾಜ್ಯವು ಮತ್ತೊಂದು ಪ್ರಕ್ರಿಯೆಗೆ ಪೌಷ್ಟಿಕಾಂಶ ಅಥವಾ ಕಚ್ಚಾ ವಸ್ತುವಾಗಿದೆ. ಈ ಪ್ರಕಾರದಲ್ಲಿ ಪರಿಸರ ವಿಜ್ಞಾನ ಮತ್ತು ಆರ್ಥಿಕ ಬೇಡಿಕೆಯ ನಡುವಿನ ಸಮತೋಲನವನ್ನು ಸಾಧಿಸಲು ಸಮಗ್ರ ಪೋಷಕಾಂಶ ನಿರ್ವಹಣೆ ಮತ್ತು ಸಮಗ್ರ ಕೀಟ ನಿರ್ವಹಣೆಯನ್ನು ಸಂಯೋಜಿಸಲಾಗಿದೆ. ಈಗ ಮಾನಸ್ ಅವರೇ ಹೇಳಿ, ಈ ಒಂದು ಸಾವಯವ ಕೃಷಿ ಮಾಡೋದ್ರಿಂದ ಈಗ ಪ್ರಾರಂಭದಲ್ಲಿ ಅಷ್ಟು ಇಳುವರಿ ತಗೊಳಕ್ ಆಗಲ್ಲ ಅಂತಾರೆ ರೈತರ ಒಂದು ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನ್ ಹೇಳಿ ಸರ್? ಅದು ನೀವು ಹೇಳ್ದಾಗೆ ಹೌದು, ಅಷ್ಟು ಇಳುವರಿ ತಗೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ನೈಸರ್ಗಿಕವಾಗಿ ಭೂಮಿಗೆ ಉಪಯೋಗ ಆಗೋ ರೀತಿಯಲ್ಲಿ ನೋಡ್ಕೊಂಡ್ರೆ ನಾವು ಸಾವಯವ ಕೃಷಿನ ಅನುಸರಿಸೋದು ತುಂಬಾ ಒಳ್ಳೇದು. ಅದ್ ಹೇಗೆ ಉಪಯೋಗ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಅನಿಸಿಕೆ ಹೇಳ್ಬಿಡ್ತೀನಿ. ಕಾಲಚಕ್ರವು ಒಂದು ಸುತ್ತು ಪೂರೈಸಿದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಎಂದು ಹೇಳೋ ಹಾಗೆ ಒಂದು ನಾಣ್ಣುಡಿಯಂತೆ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಅತಿರೇಕಕ್ಕೆ ತಲುಪಿ ಭೂಜಲ, ವಾಯು, ಪರಿಸರ ಹಾಳಾಗ್ತಿದೆ. ಹಾಗಾಗಿ ಎಲ್ಲಿ ನೋಡಿದ್ರೂ ಸಾವಯವ ಕೃಷಿಯದ್ದೇ ಸುದ್ದಿ. ರಾಸಾಯನಿಕಗಳಿಲ್ಲದೆ ಕೃಷಿ ಸಾಧ್ಯವೇ ಎಂಬ ಹಂತಕ್ಕೆ ತಲುಪಿದೆ. ರೈತರಿಗೆ ಸಂಪೂರ್ಣ ಸಾವಯವ ಕೃಷಿ ಮಾಡಲು ಸಾಧ್ಯವೇ ಎಂಬ ಗೊಂದಲ. ಬೇಸಾಯದಲ್ಲಿ ಈ ಬದಲಾವಣೆಯು ಅನಿವಾರ್ಯವೇ? ಅನುಸರಿಸಲು ಸಾಧ್ಯವೇ? ಸಾಧ್ಯವಾದರೆ ಅದು ಹೇಗೆ? ಅದಕ್ಕೆ ನಾನಾ ತರಹದ ವಿಧಾನಗಳಿವೆ. ಮೊದಲನೆಯದಾಗಿ ಬೆಳೆ ಸರದಿ, ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ ಬಳಕೆ, ವೈವಿಧ್ಯಮಯ ಬೆಳೆ ಆಯ್ಕೆ, ನೈಸರ್ಗಿಕ ಕೀಟ ಮತ್ತು ರೋಗ ನಿರ್ವಹಣೆ, ಸಾವಯವ ಜಾನುವಾರುಗಳ ಏಕೀಕರಣ. ಒಂದೊಂದಾಗಿ ಅದನ್ನ ಬಿಡಿಸಿ ಹೇಳೋದಾದ್ರೆ, ಮೊದಲನೆಯದಾಗಿ ಬೆಳೆ ತಿರುಗುವಿಕೆ. ಬೆಳೆ ಸರದಿ ವಿಧಾನವು ವಿವಿಧ ಋತುಗಳಿಗೆ ಅನುಗುಣವಾಗಿ ಒಂದೇ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವುದನ್ನು ಒಳಗೊಂಡಿರುತ್ತದೆ. ಇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೀಟಗಳು ಮತ್ತು ಕೀಟಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಕಳೆಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ಎರಡನೆಯದಾಗಿ ಬಂದರೆ ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ನ ಬಳಕೆ. ಈ ವಿಧಾನವು ಮಣ್ಣಿನಲ್ಲಿ ಅಗತ್ಯವಾದ ಪೋಷಕಾಂಶಗಳನ್ನು ಸೇರಿಸಲು ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ ಅನ್ನು ಬಳಸುತ್ತದೆ. ಸಾವಯವ ಗೊಬ್ಬರಗಳು ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಪಡೆದ ನೈಸರ್ಗಿಕ ಗೊಬ್ಬರಗಳಾಗಿವೆ. ಮತ್ತೊಂದೆಡೆ ಮಿಶ್ರ ಗೊಬ್ಬರವು ಮರುಬಳಕೆಯ ಸಾವಯವ ಗೊಬ್ಬರವಾಗಿದ್ದು ಸಸ್ಯದ ಎಂಜಲು, ಅಡುಗೆ ತ್ಯಾಜ್ಯ ಮತ್ತು ಇತರ ಸಾವಯವ ಪದಾರ್ಥಗಳನ್ನು ಮಿಶ್ರಣ ಮಾಡುವ ಮೂಲಕ ರಚಿಸಲಾಗಿದೆ. ಮೂರನೆಯದಾಗಿ ವೈವಿಧ್ಯಮಯ ಬೆಳೆ ಆಯ್ಕೆ. ಸಾವಯವ ಕೃಷಿಯು ಒಂದು ಪರಿಣಾಮಕಾರಿ ವಿಧಾನವೆಂದರೆ ಬೆಳೆ ವೈವಿಧ್ಯಮಯ. ಇದನ್ನು ಪಾಲಿಕಲ್ಚರ್ ಎಂದು ಕೂಡ ಕರಿತೀವಿ ಸರ್. ನಿರ್ದಿಷ್ಟ ಕೀಟಗಳು ಮತ್ತು ರೋಗಗಳಿಗೆ ಬೆಳೆಗಳ ದುರ್ಬಲತೆಯನ್ನು ಕಡಿಮೆ ಮಾಡಲು ಮತ್ತು ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸಲು ವಿವಿಧ ಬೆಳೆಗಳನ್ನು ಏಕಕಾಲದಲ್ಲಿ ಬೆಳೆಸುವುದನ್ನು ಈ ವಿಧಾನ ಒಳಗೊಂಡಿರುತ್ತದೆ. ನಂತರದ್ದಾಗಿ ನೈಸರ್ಗಿಕ ಕೀಟ ಮತ್ತು ರೋಗ ನಿರ್ವಹಣೆ. ಇದು ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಿಸಲು ನೈಸರ್ಗಿಕ ವಿಧಾನಗಳು ಮತ್ತು ಪ್ರಯೋಜನಕಾರಿ ಕೀಟಗಳನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ. ಇದು ರಾಸಾಯನಿಕ ಕೀಟನಾಶಕಗಳ ಅಗತ್ಯವನ್ನು ನಿವಾರಿಸುತ್ತದೆ. ಕೊನೆಯದಾಗಿ ಹೇಳಬೇಕಂದ್ರೆ ಇದರಲ್ಲಿ ಐದು ವಿಧ. ಐದನೆಯದ್ದು ಹೇಳಿದ್ರೆ ಸಾವಯವ ಜಾನುವಾರುಗಳ ಏಕೀಕರಣ. ಇದು ಜಾನುವಾರು ಸಾಕಣೆಯನ್ನು ಬೆಳೆ ಕೃಷಿಯೊಂದಿಗೆ ಸಂಯೋಜಿಸುವುದನ್ನು ಒಳಗೊಂಡಿರುತ್ತದೆ. ಈಗ ಒಟ್ಟಾರೆ ಈ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಏನು ಅನುಕೂಲ ಅಂತ ಹೇಳ್ತೀರಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶನ್. ಎಲ್ರಿಗೂ ಬೇಕಾಗಿರೋದು ಲಾಭ ಆಗ್ಬೇಕು ಅನ್ನೋದೇ ಬೇಕಾಗಿರುತ್ತೆ. ಸಾವಯವ ಕೃಷಿಯಲ್ಲಿನ ಆಲ್ ಇಂಡಿಯಾ ನೆಟ್ವರ್ಕ್ ಪ್ರಾಜೆಕ್ಟ್ ಪ್ರಕಾರ ಸಾವಯವ ಕೃಷಿಯು ಅಜೈವಿಕ ಕೃಷಿಗೆ ಹೋಲಿಸಿದರೆ ಲಾಭದಾಯಕ, ಸಮರ್ಥನೀಯ ಮತ್ತು ಉತ್ಪಾದಕವಾಗಿದೆ. ಅಜೈವಿಕ ಕೃಷಿಗೆ ಹೋಲಿಸಿದರೆ ಸಾವಯವ ಕೃಷಿಯ ಇಳುವರಿಯು ಧಾನ್ಯಗಳು, ಎಣ್ಣೆಕಾಳುಗಳು ಮತ್ತು ತರಕಾರಿಗಳಿಗಿಂತ ಹೆಚ್ಚು. ಹೆಚ್ಚಿನ ಸಾಗುವಳಿ ವೆಚ್ಚಗಳ ಹೊರತಾಗಿಯೂ ಸಾವಯವ ವಿಧಾನದಿಂದ ಬೆಳೆದ 63% ಬೆಳೆಗಳಲ್ಲಿ ಆದಾಯವು ಅತ್ಯಧಿಕವಾಗಿದೆ. ಕಡಿಮೆ ವೆಚ್ಚದ ಪರಿಸರ ಸ್ನೇಹಿ ಜೈವಿಕ ಗೊಬ್ಬರಗಳ ಬಳಕೆಯು ಸಾವಯವ ಕೃಷಿಯನ್ನು ರಾಸಾಯನಿಕ ವಿಧಾನಗಳಿಗಿಂತ ಕಡಿಮೆ ವೆಚ್ಚದ ಪರ್ಯಾಯವನ್ನಾಗಿ ಮಾಡುತ್ತದೆ. ಇದರಿಂದ ಏನೇನ್ ಲಾಭ ಅಂದ್ರೆ, ಸಾವಯವ ಕೃಷಿ ಮಾಡೋದ್ರಿಂದ ಮಣ್ಣಿನ ಪರಿಸರವನ್ನು ಸಂರಕ್ಷಿಸಬಹುದಾಗಿದೆ ಮೊದಲನೆಯದಾಗಿ. ಆಮೇಲೆ ಮಣ್ಣಿನ ಅವನತಿಯನ್ನು ತಡೆಗಟ್ಟಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಸಹಾಯಕ ಜೀವಿಗಳನ್ನು ಸಂರಕ್ಷಿಸಬಹುದಾಗಿದೆ. ಹೊಸ ಕೀಟಗಳು ಮತ್ತು ರೋಗಗಳ ಹೊರಹೊಮ್ಮುವಿಕೆಯನ್ನು ಕಡಿಮೆ ಮಾಡಬಹುದಾಗಿದೆ. ಗುಣಮಟ್ಟದ ಆಹಾರವನ್ನು ಉತ್ಪಾದಿಸುವ ಮೂಲಕ ಮಾನವನ ಆರೋಗ್ಯವನ್ನು ರಕ್ಷಿಸಬಹುದಾಗಿದೆ. ಸಾವಯವ ಕೃಷಿಯು ಪರಿಸರ ಅಥವಾ ಮಾನವನ ಆರೋಗ್ಯಕ್ಕೆ ಹಾನಿಯಾಗದಂತೆ ಬೆಳೆಗಳನ್ನು ಬೆಳೆಯಲು ಪರಿಹಾರವಾಗಿದೆ. ಒಳ್ಳೆಯದು ಮಾನಸ್ ಅವರೇ, ಈ ಒಂದು ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ರ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಮತ್ತೊಬ್ಬ ವಿದ್ಯಾರ್ಥಿನಿ ಅಂಜುಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಹಾಲಿನ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರ ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಅಂಜುಮ್ ಅವರೇ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಹೇಳಿ, ಈ ಒಂದು ಹಾಲಿನಲ್ಲಿ ಮೌಲ್ಯವರ್ಧನೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೃಷಿಕರು? ನಾವು ಮೊದಲನೇದಾಗಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂತ ಹೇಳಿತ್ತು. ಅಲ್ಲಿ ನಾವು ಹೋಗಿದ್ದು ಗ್ರಾಮೀಣ ಭಾಗದಲ್ಲಿ. ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಜನ ಅಂದ್ರೆ ಹಳ್ಳಿ. ಹಳ್ಳಿ ಅಂದ್ರೆ ಅಲ್ಲಿ ಜಾಸ್ತಿ ಇರೋದು ಸಾಮಾನ್ಯವಾಗಿ ಹಸು, ಕರು, ಜಾನುವಾರುಗಳೇ ಜಾಸ್ತಿ. ಅಲ್ಲಿ ಹಾಲ್ ಯಥೇಚ್ಛವಾಗಿ ಇರುತ್ತೆ. ನಮ್ ರೈತರು ಏನ್ ಮಾಡ್ತಾರೆ, ಅದೇ ಹಾಲ್ನ ಡೈರಿಗೆ ಹಾಕ್ತಾರೆ. ಅದೇ ಉಳ್ದ ಹಾಲ್ನ ಏನ್ ಮಾಡ್ತಾರೆ, ಮೊಸರು, ಅದರ ಏನಾದ್ರು ಪದಾರ್ಥ ಮಾಡ್ತಾರೆ. ಹಾಗೆ ಅವ್ರಿಗೆ ಆದಾಯ ಬರುವಂತೆ ಯಾವ್ಯಾವ ಪದಾರ್ಥ ಮಾಡಬಹುದು ಅಂತ ನಾವು ಅವ್ರಿಗೆ ತಿಳಿಸ್ಕೊಟ್ವಿ. ಈಗ ಸಾಮಾನ್ಯವಾಗಿ ನೀವು ಹೋಗಿರುವಂತ ಹಳ್ಳಿಗಳಲ್ಲಿ, ಈಗ ದೊಡ್ಡ ಸಿದ್ದವನಹಳ್ಳಿ ಆಗಿರ್ಬೋದು, ಕಸವನಹಳ್ಳಿ ಆಗಿರ್ಬೋದು, ಕ್ಯಾದಿಗೆರೆ ಆಗಿರ್ಬೋದು, ಕುಂಚಿಗನಾಳ ಆಗಿರ್ಬೋದು, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನ ಮಾಡುವಂತದ್ದ ನೀವು ನೋಡಿದ್ವಿ. ಅಂದ್ರೆ ಅಲ್ಲಿ ರೈತರ ಒಂದು ರೈತರ ಮಟ್ಟದಲ್ಲಿ ಈಗ ಹಾಲು ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತಾ ಇದಾರೆ, ಈಗ ನೇರವಾಗಿ ಬರೀ ಹಾಲೇ ಮಾರಾಟ ಮಾಡ್ತಾ ಇದಾರ, ಈ ರೀತಿ ನೀವ್ ಹೇಳಿದಂಗೆ ಹಾಲಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದಾರ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಹಾ ಸರ್, ನಮ್ಮ ಗಮನಕ್ಕೆ ಬಂದ ಹಾಗೆ ಅವರು ಹಾಲಲ್ಲಿ ಯಾವುದೇ ಮೌಲ್ಯವರ್ಧಿತ ಪದಾರ್ಥ ಮಾಡ್ತಿಲ್ಲ. ಅವ್ರು ಏನಾಗಿ ಮಾರಾಟ ಮಾಡ್ತಿದಾರೆ ಅಂದ್ರೆ ಬರೀ ಹಾಲಾಗಿ ಮಾಡ್ತಾರೆ, ಇಲ್ಲ ಮೊಸರು ಮಾಡಿ, ಮಜ್ಜಿಗೆ ಮಾಡಿ, ತುಪ್ಪ ಆಗಿ ಹಿಂಗೆ ಮಾರ್ತಿದಾರೆ ಅಷ್ಟೇ. ಅದಕ್ಕೆ ನಾವು ಹಾಲಿನ ಮೌಲ್ಯವರ್ಧನೆ ಮಾಡಿ ಇನ್ನು ಯಾವ ತರ ಆದಾಯ ಅವ್ರು ಗಳಿಸ್ಕೊಬಹುದು ಅಂತ ಈ ತಂತ್ರಜ್ಞಾನ ಅವರಿಗೆ ನಾವು ಕಾರ್ಯಕ್ರಮ ಮೂಲಕ ತಿಳಿಸ್ಕೊಟ್ಟಿದ್ದೀವಿ. ಏನೇನು ಹಾಲಿನಲ್ಲಿ ಮೌಲ್ಯವರ್ಧನೆ ಮಾಡಬಹುದು ಅಂತ ಹೇಳಿ ಅಲ್ಲಿ ರೈತರಿಗೆ ತಿಳಿಸ್ಕೊಟ್ಟಿದ್ರ? ಹಾ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಹಾಲಿನಿಂದ ಪನ್ನೀರು, ಹಾಗೆ ಸುವಾಸಿತ ಹಾಲು, ಸುವಾಸಿತ ಹಾಲಿನ ಕ್ಯಾಂಡಿ, ಪೇಡ, ಹೀಗೆ ಈ ತರ ಪದಾರ್ಥಗಳನ್ನ ಮಾಡಲು ತಿಳಿಸ್ಕೊಟ್ಟಿದ್ದೀವಿ ಸರ್. ಅಂದ್ರೆ ಅವ್ರಿಗೆ ತರಬೇತಿ ಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ತರಬೇತಿ ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ರೆ? ಹಾ ಖಂಡಿತ ಸರ್, ನಾವೇ ಅವರಿಗೆ ಡೆಮಾನ್ಸ್ಟ್ರೇಷನ್ ಮೂಲಕ ತರಬೇತಿ ನೀಡಿ ಅಲ್ಲೇ ಪನ್ನೀರ್ನ ಹೇಗ್ ತಯಾರಿಸಬಹುದು ಹಾಲಿನಿಂದ ಅಂತ ನಾವು ತರಬೇತಿ ಮಾಡಿದೀವಿ ಸರ್. ಅಲ್ಲಿ ನಿಮಗೆ ಯಾವ ರೀತಿ ಸಹಕಾರ ಸಿಗ್ತಾರೆ, ರೈತರ ಸಹಕಾರ? ಈ ರೀತಿ ನೀವು ಮಾಹಿತಿ ಕೊಟ್ಟಾಗ ಹಾಲಿನಲ್ಲಿ ಹಾಲಿನ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಈ ತರ ಮಾಡಬೇಕು ಅಂದಾಗ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಮುಂದೆ ಬಂದ್ರ? ಹಾ ಸರ್, ಖಂಡಿತ ಬಂದ್ರು. ಅಂದ್ರೆ ಮನೇಲಿ ಕೂತಿರ್ತಾರಲ್ಲ ಮಹಿಳೆಯರು, ಅಂದ್ರೆ ಇವಾಗ ಬೆಳಗ್ಗೆ ಎಲ್ಲ ಒಲ್ಕೋಗ್ ಬಂದಿರ್ತಾರೆ, ಮಧ್ಯಾಹ್ನ ಎಲ್ಲ ಹಾಗೆ ಮನೇಲೇ ಟೈಮ್ ಪಾಸ್ ಮಾಡ್ತಿರ್ತಾರಲ್ಲ, ಅವ್ರ ತುಂಬಾ ಜನ ಬಂದ್ರು. ನಾವು ತರಬೇತಿ ಮಾಡಿದ್ಕೆ ಅವರು ಹೇಳಿದಾರೆ ಈ ತರ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ಆದಾಯ ಗಳಿಸ್ಕೊಬಹುದು ಅಂತ. ಈಗ ರೈತರು ಅನ್ನೋದಕ್ಕಿಂತ ಈಗ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ಈಗ ರಚನೆ ಮಾಡಿಕೊಂಡು ಅದರಲ್ಲಿ ಈಗ ಅಲ್ಪ ಸ್ವಲ್ಪ ಅದರಲ್ಲಿ ಸಾಲ ತಗೊಂಡು ಸಾಕಷ್ಟು ಕಡೆ ನಾವು ನೋಡಿದೀವಿ ಹೈನುಗಾರಿಕೆ ಮಾಡಂತದ್ದು. ಹೈನುಗಾರಿಕೆ ಅಂತಂದ್ರೆ ಸಾಕಷ್ಟು ಪಶು ಸಾಕಾಣಿಕೆ ಅಂತಂದ್ರೆ ಈಗ ಕುರಿ, ಮೇಕೆ, ದನ, ಕರುಗಳು ಎಲ್ಲ ಸಾಕಾಣಿಕೆ ಮಾಡ್ತಾ ಇದಾರೆ. ಹಸುಗಳಿಂದ ಹಾಲು ಈಗ ಸಾಕಷ್ಟು ಪ್ರಮಾಣದಲ್ಲಿ ಈಗ ಉತ್ಪಾದನೆ ಆಗ್ತಾ ಇದೆ. ಅಂತ ರೈತ ಮಹಿಳೆಯರಿಗೆ ಏನು ನೀವು ಮಾಹಿತಿ ಕೊಟ್ರೆ? ಅವರಿಗೆ ನಾವು ಬೇಸಿಕಲಿ ಪನ್ನೀರ್ ಹೆಂಗ್ ತಯಾರಿಸಿದಂತ ಹೇಳ್ಕೊಟ್ಟಿದೀವಿ ಸರ್. ಈಗ ಹೇಳಿದ್ರೆ ಹಾಲಿನಲ್ಲಿ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಬಹುದಂತೆ ನೀವು ಅಲ್ಲಿ ಸಾಕಷ್ಟು ಮಾಹಿತಿ ಕೊಟ್ರ. ಈಗ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಈಗ ಅದ್ ಮಾರಾಟದ ವ್ಯವಸ್ಥೆ ಇರಬೇಕಲ್ಲ? ಹಾ ಸರ್, ಖಂಡಿತ. ಮಾರಾಟಕ್ಕೆ ಏನ್ ಮಾಡಬಹುದು ಅಂತ ಅಂದ್ರೆ ಅವರು ಈ ಮಾರ್ಟ್ ಅಂತ ಹೇಳ್ತಾರಲ್ಲ ಅಲ್ಲಿ ಹೋಗಿ ಒಬ್ರು ಕಾಂಟ್ಯಾಕ್ಟ್ ಇಟ್ಕೊಂಡು ಅವರಿಗೆ ಮಾರಾಟ ಮಾಡಬಹುದು. ಇಲ್ಲ ಅಂದ್ರೆ ಇವಾಗ ಹಳ್ಳಿಲಿ ಒಂದು ಗುಂಪು ಅಂತ ಇರುತ್ತೆ, ಸಂಘ. ಆ ಸಂಘದಲ್ಲಿ ಇಷ್ಟು ಪನ್ನೀರ್ ಇದನ್ನ ಪ್ಯಾಕೆಟ್ಗಳ ತಯಾರಿಸಿ ಅವರು ಒಬ್ರಿಗೆ ಮಾರಾಟ ಅಂತ ಹೇಳಿಕೊಡ್ಬೋದು ಸರ್. ಪನ್ನೀರ್ ಅಂತಂದ್ರೆ ಅದನ್ನ ಯಾವ ರೀತಿ ತಯಾರಿಸಬೇಕು ಅದ್ರ ಬಗ್ಗೆ ಹೇಳಿ. ಹಾ ಸರ್, ಪನ್ನೀರ್ ಅಂದ್ರೆ ಇವಾಗ ಮನೆಯಲ್ಲಿ ಹಾಲು ಒಡ್ದೋಗಿರುತ್ತೆ, ಅದನ್ನಾರು ಬಳಸ್ಕೊಬಹುದು. ಇಲ್ಲ, ನೀವು ಪನ್ನೀರ್ನೇ ಮಾಡ್ಬೇಕು ಅಂತ ಅಂದ್ರೆ ಹಾಲ್ನ ಸಂಗ್ರಹಿಸಿ ಹಾಲ್ನ ಫಸ್ಟ್ ಏನ್ ಮಾಡ್ಬೇಕು, ಒಲೆ ಅಥವಾ ಗ್ಯಾಸ್ ಮೇಲೆ ಇರಿಸಿ ಕುದಿಸ್ಬೇಕು. ಈ ಕುದಿತಿರುವ ಹಾಲಿಗೆ ನಿಂಬೆ ರಸ ಅಥವಾ ನಿಮ್ ಮನೆಗೆ ಮಜ್ಜಿಗೆ ಉಳಿಯುತ್ತೆ ಅಂತ ಹೇಳಿ ತಿಳ್ಕೊಳ್ರಿ, ಅದನ್ನಾದ್ರೂ ಹಾಕ್ಬಹುದು. ಅದನ್ನ ಹಾಕಿ ಹಾಲ್ನ ಒಡಿಸಬಹುದು. ಹಾಲು ಒಡಿಸಿದ್ಮೇಲೆ ಹಾಲ್ನ ಬಿಳಿ ಬಟ್ಟೆಲಿ ಶೋಧಿಸಿ, ಅವಾಗ ಹಾಲಿನ ಕೊಬ್ಬು ನೀರು ಬೇರ್ಪಾಡಾಗುತ್ತೆ. ಈ ನೀರ್ ಇದೆಯಲ್ಲ ಅದು ವೇ ಪ್ರೋಟೀನ್ ಅಂತೇಳಿ ನಾವು ಕರಿತೀವಿ. ಅದ್ರೊಳಗೆ ಹೇರಳವಾದ ಪ್ರೋಟೀನ್ ಅಂಶ ಇರುತ್ತೆ, ಬರೀ ಆ ನೀರಲ್ಲೇ. ಅದನ್ನ ಸಹ ಯೂಸ್ ಮಾಡ್ಕೊಬಹುದು. ಆಮೇಲೆ ಈ ಕೊಬ್ಬು ಇರುತ್ತಲ್ಲ, ಆ ಕೊಬ್ಬನ ಬಿಳಿ ಬಟ್ಟೆಯಲ್ಲಿ ಹಿಂಡ್ಬೇಕು. ಉಳಿ ಅಂಶ ಏನಾದ್ರು ಇತ್ತಪ್ಪ ಅಂದ್ರೆ ನೀರ್ ಹಾಕ್ಬಿಟ್ಟು ಇನ್ನೊಂದ್ಸರಿ ಹಿಂಡ್ಬೇಕು. ಅದ್ರ ಮೇಲೆ ಏನ್ ಇಡ್ಬೇಕು, ಒಂದ್ 3 kg ಬಾರನ ಇರಿಸ್ಬೇಕು, ಒಂದ್ 3 ಗಂಟೆ ಕಾಲ ಇಡಿಸ್ಬೇಕು. ಆಮೇಲೆ ಅದು ಪನ್ನೀರ್ ರೆಡಿ ಆಗಿರುತ್ತೆ. ಅದನ್ನ ಚೌಕಾಕಾರದಲ್ಲಿ ಕಟ್ ಮಾಡಿ ವಿವಿಧ ಖಾದ್ಯ ಮಾಡಿ ನಾವು ಸೇವಿಸಬಹುದು. ಈ ಪನ್ನೀರಿಂದ ಏನೇನ್ ಉಪಯೋಗ ಅಂದ್ರೆ, ಇವಾಗ ತೂಕ ಇಳಿಸ್ಕೊಬೇಕು ಅಂತ ತುಂಬಾ ಕಷ್ಟಪಡ್ತಿರ್ತಾರಲ್ಲ, ಅವರು ಪನ್ನೀರ್ ಸೇವಿಸಬಹುದು. ಹಂಗೆ ನಮ್ ಗ್ರಾಮೀಣ ಭಾಗ ಜನಗೆ ಪನ್ನೀರ್ ಮಾಡೋದ್ರಿಂದ ಏನ್ ಉಪಯೋಗಪ್ಪ ಅಂದ್ರೆ, ಪನ್ನೀರ್ 1 kg 300 rupees. ನಮ್ ಗ್ರಾಮೀಣ ಭಾಗದ ಮಹಿಳೆಯರು ಇದನ್ನ ಪನ್ನೀರ್ ತಯಾರಿಸಿ ಅವ್ರು ಮಾರಾಟ ಮಾಡಿದ್ರೆ ಅವರಿಗೆ ಪ್ರೋಟೀನು ಸಿಕ್ತು, ಅವ್ರ ಆದಾಯನು ಡಬಲ್ ಆಯ್ತು. ಹಾಗಾಗಿ ಒಳ್ಳೇದು. ಒಳ್ಳೇದು ಅಂಜುಮ್ ಅವರೇ, ಇಲ್ಲೇ ತನಕ ಈ ಒಂದು ಹಾಲಿನ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ರ, ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ಕುಮಾರಿ ಜಿ ಎನ್ ಚೈತ್ರ ಅವರಿಂದ ಈ ಒಂದು ಕಿಸಾನ್ ಸುವಿಧಾ ಮೊಬೈಲ್ ತಾಂತ್ರಿಕತೆ ಬಳಕೆ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಚೈತ್ರ ಅವರೇ. ನಮಸ್ಕಾರ. ಹೇಳಿ, ಈ ಒಂದು ಕಿಸಾನ್ ಸುವಿಧಾ ಮೊಬೈಲ್ ತಾಂತ್ರಿಕತೆ ಅಂದ್ರೆ ಏನು? ಸರ್, ಮೊದಲನೆಯದಾಗಿ ನಿಮಗೂ ಮತ್ತು ಕರ್ನಾಟಕ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ಚೈತ್ರ ಆದ ನಾನು ಇಂದು ಇದು ಸುವಿಧಾ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಮೊದಲನೆಯದಾಗಿ ಈಗಿನ ಕಾಲ ಏನಿದೆ ಇದು ಡಿಜಿಟಲ್ ಕಾಲ, ಎಲ್ಲಾ ಜನರು ಕೂಡ ಡಿಜಿಟಲೀಕರಣಗೊಳ್ಳುತ್ತಿದ್ದಾರೆ. ಅಂಗೈಯಲ್ಲಿ ಜಗತ್ತನ್ನ ನೋಡಬಹುದಾದ ಇಂಥ ಕಾಲದಲ್ಲಿ ಇವಾಗ ಎಲ್ಲರೂ ಮೊಬೈಲ್ ಅನ್ನ ಬಳಕೆ ಮಾಡೇ ಮಾಡ್ತಾರೆ. ಅದರಿಂದ ಉಪಯೋಗನ ಹೇಗ್ ಪಡ್ಕೋಬಹುದು, ಅದರಲ್ಲೂ ರೈತರಿಗೆ ಹೇಗ್ ಉಪಯೋಗ ಆಗ್ಬಹುದು ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ತಿದ್ದೀನಿ. ಇವಾಗ ಏನು ಅಂದ್ರೆ ಎಲ್ಲಾ ಜನರು ಕೂಡ ಮುಂದುವರಿತಿದ್ದಾರೆ. ಇಂತಹ ಕಾಲದಲ್ಲಿ ರೈತರು ಕೂಡ ಮುಂದುವರಿಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ರೈತ ಕಲ್ಯಾಣ ಸಚಿವಾಲಯವು ಕಿಸಾನ್ ಸುವಿಧಾ ತಂತ್ರಾಂಶ ಅಥವಾ ಅಪ್ಲಿಕೇಶನ್, ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ಕಿಸಾನ್ ಸುವಿಧಾ ಎಂಬ ಮೊಬೈಲ್ ಆಪ್ ಅನ್ನ ಬಿಡುಗಡೆಗೊಳಿಸಿದ್ದಾರೆ. ಈ ಅಪ್ಲಿಕೇಶನ್ ನಿಂದ ಏನೇನು ಉಪಯೋಗಗಳಾಗುತ್ತೆ ಅಂದ್ರೆ ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಸಸ್ಯ ಸಂರಕ್ಷಣೆ, ಕೃಷಿ ಸಲಹೆ, ಹವಾಮಾನ ವೈಪರೀತ್ಯಗಳ ಎಚ್ಚರಿಕೆ, ವಿತರಣೆಗಳು ಅಂದರೆ ಈಗ ಗೊಬ್ಬರ, ಬೀಜ, ಯಂತ್ರೋಪಕರಣಗಳ ವಿತರಣೆಯನ್ನು ನಡೀತಿರುತ್ತಲ್ಲ ಅದರ ಬಗ್ಗೆ, ಇವುಗಳ ಬಗ್ಗೆ ಮಾಹಿತಿ ನಮಗೆ ಈ ಆಪ್ ಮೂಲಕ ತಿಳಿಯುತ್ತೆ. ಜೊತೆಗೆ ಈ ತಂತ್ರಾಂಶದಿಂದ ರೈತರು ಹೊಸ ತಂತ್ರಜ್ಞಾನ ಏನ್ ಬಂದಿರುತ್ತಲ್ಲ ಅದರ ಬಗ್ಗೆ ಮತ್ತೆ ವೈಜ್ಞಾನಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ರೈತರು ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳೇನಿರುತ್ತಲ್ಲ ಅದನ್ನ ನೇರವಾಗಿ ಕೃಷಿ ವಿಜ್ಞಾನಿಗಳೊಂದಿಗೆ ಮಾತನಾಡಿ ಸಲಹೆಗಳನ್ನು ಪಡೆಯಬಹುದು. ಜೊತೆಗೆ ಈ ಆಪ್ ನಮ್ಮ ಜಿಪಿಎಸ್ ಮೇಲೆ ಕೇಂದ್ರೀಕರಣವಾಗಿರೋದ್ರಿಂದ ನಮ್ಮ ಸ್ಥಳವನ್ನ ಆಧರಿಸಿ ನಮಗೆ ಮಾಹಿತಿ ದೊರೆಯುತ್ತದೆ. ಒಟ್ಟಾರೆ ಮುಂದಿನ ಒಂದು ಹವಾಮಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಬಹುದು. ಹಾ ಸರ್, ಮುಂದಿನ ಐದು ದಿನಗಳ ಮುಂಚಿನ ಹವಾಮಾನ ಮಾಹಿತಿ ನಮಗೆ ತಿಳಿಯುತ್ತೆ ಸರ್. ಅಂದ್ರೆ ಇದರಲ್ಲಿ ಯಾವ ರೀತಿ ನಮ್ಮ ರೈತರು ನೋಂದಣಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ? ಸರ್, ಈ ಕಿಸಾನ್ ಸುವಿಧಾ ತಂತ್ರಾಂಶವನ್ನ ನಾವು ಮೊದಲು ತೆರೆದಾಗ ನೋಂದಣಿಯನ್ನ ಮಾಡ್ಕೋಬೇಕಾಗಿರುತ್ತೆ. ನೋಂದಣಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿದೆ. ನೋಂದಣಿಗೆ ಆಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಕನ್ನಡ, ಇಂಗ್ಲಿಷ್, ಹಿಂದಿ ಅಥವಾ ನಮ್ಮ ಸ್ಥಳೀಯ ಭಾಷೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದಾದ ನಂತರ ನಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ನ ನಾವು ಅಲ್ಲಿ ಹಾಕ್ಬೇಕು. ಅದಾದ ನಂತರ ಅಲ್ಲಿ ಡ್ರಾಪ್ ಡೌನ್ ಮೆನು ಏನಿರುತ್ತಲ್ಲ ಅಲ್ಲಿ ನಮ್ಮ ರಾಜ್ಯ, ಜಿಲ್ಲೆ ಮತ್ತು ನಮ್ಮ ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಬೇಕು. ಈ ಮುಂಚೆನೆ ಹೇಳಿದ್ದೆ ಜಿಪಿಎಸ್ ಮೇಲೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ಕಡ್ಡಾಯ ಕ್ಷೇತ್ರಗಳು ಏನಿರುತ್ತಲ್ಲ ಅದನ್ನ ನಾವು ಭರ್ತಿ ಮಾಡಬೇಕು. ಭರ್ತಿ ಮಾಡಿ ಇದೆಲ್ಲ ಮುಗಿದ್ಮೇಲೆ ನೋಂದಣಿ ಮುಗಿಯುತ್ತೆ. ಅದಾದ ನಂತರ ರೈತರು ಕಾಲಕಾಲಕ್ಕೆ ತಮಗೆ ಸಂಬಂಧಪಟ್ಟಿರುವಂತಹ ಸಲಹೆಗಳನ್ನ ಪಡೆಯಬಹುದು. ಜೊತೆಗೆ ಏನು ಅಂದ್ರೆ ಈಗ ನಾವು ನೀಡಿರ್ತಕ್ಕಂತಹ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಹೆಸರು, ನಮ್ಮ ವಿಳಾಸ, ಈ ಎಲ್ಲಾ ಮಾಹಿತಿಗಳನ್ನ ಈ ಆಪ್ ಗೌಪ್ಯವಾಗಿಡುತ್ತೆ. ಅಂದ್ರೆ ಹೊರಗಡೆ ಎಲ್ಲೂ ಬೇರೆಯವರಿಗೆ ಗೊತ್ತಾಗೋ ತರ ಮಾಡಲ್ಲ. ಇದರಿಂದ ಲಾಭಗಳು ಏನಂತೀರ? ಹೌದು ಸರ್, ಇವಾಗ ನಾವು ತುಂಬಾ ಆಪ್ಗಳನ್ನ ನೋಡಿದೀವಿ. ಎಲ್ಲಾ ಮೊಬೈಲ್ ಅಲ್ಲಿ ಹಲವಾರು ಸರ್ಕಾರಿ ಮತ್ತೆ ಖಾಸಗಿ ಆಪ್ಗಳನ್ನ ಬಿಡುಗಡೆ ಆಗಿರೋದನ್ನ ನಾವು ನೋಡಿದೀವಿ. ಈ ಆಪ್ ಇಂದ ಆಗುವಂತಹ ಲಾಭಗಳೇನು ಅಂದ್ರೆ, ಮೊದಲನೇದಾಗಿ ಹವಾಮಾನ. ಈ ಅಪ್ಲಿಕೇಶನ್ ಏನಿದೆ ಪ್ರಸ್ತುತ ಹವಾಮಾನ ಅಂದ್ರೆ ಈಗ ಬಂದಿರೋ ಹವಾಮಾನ ಏನಿರುತ್ತೆ ಮತ್ತೆ ಮುಂದಿನ 5 ದಿನಗಳ ಹವಾಮಾನ ಮುನ್ಸೂಚನೆಯನ್ನು ನಮಗೆ ನೀಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ರೈತರು ತಮ್ಮ ಬೆಳೆಗೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುಂಚಿತವಾಗಿ ಸುಲಭವಾಗಿ ತೆಗೆದುಕೊಳ್ಳಬಹುದು. ನಂತರ ವಿತರಕರು ಅಂದ್ರೆ ರೈತರು ತಮಗೆ ಬೇಕಾದ ಹಲವಾರು ಕೃಷಿ ವಸ್ತುಗಳ ಅವರಿಗೆ ಬೇಕಾಗಿರುತ್ತೆ, ಈ ಆಪ್ ಮೂಲಕ ಆ ವಸ್ತುಗಳನ್ನು ಪಡೆಯಬಹುದು. ಅಂದ್ರೆ ಈ ಆಪ್ ನಮ್ಮ ಹತ್ತಿರದ ಪಟ್ಟಣಗಳೇನಿರುತ್ತೆ ಅಲ್ಲಿ ಇರುವಂತಹ ಮಾರುಕಟ್ಟೆ ಬೆಳೆಗಳು, ರಸಗೊಬ್ಬರಗಳು, ಬೀಜಗಳು, ಯಂತ್ರೋಪಕರಣಗಳು ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ನಂತರ ಕೀಟ ಮತ್ತು ರೋಗ ನಿರ್ವಹಣೆ. ಇತ್ತೀಚಿನ ಕಾಲದಲ್ಲಂತೂ ಈ ಕೀಟಬಾಧೆ ಮತ್ತು ರೋಗ ನಿರ್ವಹಣೆಯ ಕುರಿತು ರೈತರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಆಪ್ ಮೂಲಕ ಏನಾಗುತ್ತೆ ಅಂದ್ರೆ ಕೀಟವನ್ನು ಗುರುತಿಸುವಿಕೆ, ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಕುರಿತು ರೈತರಿಗೆ ಮಾರ್ಗದರ್ಶನ ನೀಡುತ್ತೆ. ಮಾರುಕಟ್ಟೆಯ ಬೆಲೆ, ಎಲ್ಲ ಬೆಳೆದಿದ್ದಾರೆ ಆದ್ರೆ ಅವರಿಗೆ ಸೂಕ್ತವಾದ ಮಾರುಕಟ್ಟೆ ದೊರೆಯುವುದಿಲ್ಲ. ಇಂತಹ ಸಮಯದಲ್ಲಿ ಏನು ಅಂದ್ರೆ ರೈತರ ಬೆಳೆಗಳಿಗೆ ತಕ್ಕನಾದ ಮಾರುಕಟ್ಟೆಯ ಬೆಳೆಗಳ ಬಗ್ಗೆ ಈ ಆಪ್ ಕರ್ನಾಟಕದ ಬೇರೆ ಬೇರೆ ಮಾರ್ಕೆಟ್ ನಲ್ಲಿ ಯಾವ ಯಾವ ಬೆಳೆಗಳಿಗೆ ಏನೇನ್ ರೇಟ್ ಇದೆ ಅದೆಲ್ಲ ಗೊತ್ತಾಗುತ್ತೆ. ಇವಾಗ ಹೊಸದಾಗಿ ಬಂದಿರುವಂತಹ ಬೆಲೆ ಏನಿದೆ ಅನ್ನೋದು ನಮಗೆ ಡೈರೆಕ್ಟ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ರೈತರು ಇವಾಗ ತಮ್ಮ ಲಾಭವನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಇವಾಗ ಅದನ್ನ ಸ್ವಲ್ಪ ದಿನ ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಆಪ್ ಮೂಲಕ ಈಗ ಸುಗ್ಗಿ ಅಭ್ಯಾಸಗಳೇನಿರುತ್ತಲ್ಲ ಅದರ ಬಗ್ಗೆ ಮತ್ತೆ ಶೇಖರಣಾ ತಂತ್ರಗಳು ಜೊತೆಗೆ ಸಾರಿಗೆ ಆಯ್ಕೆಗಳನ್ನು ಕೂಡ ಈ ಆಪ್ ಮೂಲಕ ನಾವು ತಿಳಿದುಕೊಳ್ಳಬಹುದು. ನಂತರ ಕೃಷಿ ವಿಶೇಷತೆ ಅಂದ್ರೆ ಈಗ ಕೃಷಿ ತಜ್ಞರು, ಸಂಶೋಧಕರು ಮತ್ತು ವಿಸ್ತರಣಾ ಅಧಿಕಾರಿಗಳು ನಮ್ಗೆ ಯಾವಾಗೂ ಸಿಗಲ್ಲ. ಈ ಆಪ್ ಮೂಲಕ ಏನು ಅಂದ್ರೆ ಅವರೊಂದಿಗೆ ನಮಗೆ ನೇರವಾಗಿ ನಾವು ಅವರ ಜೊತೆಗೆ ಮಾತನಾಡುವಂತಹ ಒಂದು ವೇದಿಕೆಯನ್ನ ಈ ಆಪ್ ಕಲ್ಪಿಸಿಕೊಟ್ಟಿದೆ. ಈ ಆಪ್ನ ಮೂಲಕ ರೈತರು ತಮ್ಮ ವೈಯಕ್ತಿಕ ಏನ್ ಸಲಹೆಗಳನ್ನ ಪಡೆಯಬೇಕಾಗಿರುತ್ತಲ್ಲ ಅದನ್ನ ಕೃಷಿ ವಿಜ್ಞಾನಿಗಳೊಂದಿಗೆ ಕೇಳಿ ಪಡೆಯಬಹುದು. ಈ ನೇರ ಸಂವಾದದಿಂದ ರೈತರಿಗೆ ಜ್ಞಾನ ಹೆಚ್ಚಾಗದಲ್ಲದೆ ಅದ್ರ ಜೊತೆಗೆ ಕೃಷಿ ವಲಯದಲ್ಲಿ ಏನು ಹೊಸ ತಂತ್ರಾಂಶಗಳು ಬಂದಿರುತ್ತೆ, ತಂತ್ರಜ್ಞಾನಗಳು ಬಂದಿರುತ್ತೆ ಅದ್ರ ಬಗ್ಗೆ ಕೂಡ ತಿಳ್ಕೊಬಹುದು. ನಂತರ ಈಗ ಬೆಳೆ ವಿಮೆ, ಈಗ ನೈಸರ್ಗಿಕ ವಿಕೋಪಗಳಿಂದ ಅಥವಾ ಇತರ ಅನಿರೀಕ್ಷಿತ ಸಂದರ್ಭಗಳಿಂದ ಬೆಳೆ ವೈಫಲ್ಯ ಆಗೋದು ಸಹಜ.

ಬೆಳಗೆ ಚಂದ ನಂಜನಗೂಡು ಗಂಧ ತುಂಬಾದೆ ಗುಡಿಗೆಲ್ಲ ಗಂಧ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ನೆಲೆಗೊಂಡ ಅಪ್ಪ ನಂಜುಂಡ ಗಂಗಾ ತುಂಬಾ